ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾ ಹರ್ಟ್ಸ್. ಈಗ ವೇಳೆ 5:30:35. ಆತ್ಮೀಯ ಕೇಳುಗರಿಗೆಲ್ಲ ಗಣೇಶ್ ಕೆಂಚನಾಲ್ ಮಾಡುವ ನಮಸ್ಕಾರಗಳು. ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೋನಾಕ್ಸೈಡ್, ಲೆಡ್, ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ. ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಏ ಕಲ್ಪನಾ, ಎಲೆಕ್ಷನ್ ಅಂಕಲ್ ಎಲ್ಲಿ ಕಾಣ್ತಾ ಇಲ್ವಲ್ಲ? ನಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದಿದೀವಿ. ಅಲ್ಲೇ ಮುಂದೆ ಕೂತಿದಾರಲ್ಲ ಅಂಗಳದಲ್ಲಿ. ಅದ್ ಸರಿ ಭಾರತ್, ನೀವು ಈ ಬಾಕ್ಸ್ ತಗೊಂಡ್ ಎಲ್ಲಿ ಹೋಗ್ತಿದ್ದೀರಾ? ಏನಿದೆ ಅದ್ರಲ್ಲಿ? ಕಲ್ಪನಾ, ಇದು ಸ್ವೀಟ್ ಬಾಕ್ಸ್. ಮೊದ್ಲು ಸ್ವೀಟ್ ನ ಅಂಕಲ್ ಕೊಟ್ಟು ನಂತರ ನಿಮ್ಗೆಲ್ಲ ಕೊಡ್ತೀನಿ. ಅಲ್ಲಿವರೆಗೆ ಯಾರು ಕೂಡ ಇದ್ರ ಮೇಲೆ ಕಣ್ಣು ಕೂಡ ಹಾಕಕೂಡದು. ಬನ್ನಿ, ನಾವೆಲ್ಲರೂ ಇವತ್ತಿನ ದಿವಸ ಈ ಅಂಗಳದಲ್ಲಿ ಕುಳಿತು ಕಾರ್ಯಕ್ರಮವನ್ನ ನಡೆಸಿಕೊಳ್ಳೋಣ. ಅಂಕಲ್ ಕೂಡ ಅಲ್ಲೇ ಇದಾರೆ. ಅಂಕಲ್ ಇಲ್ಲೇ ಇದಾರೆ. ಅಂಕಲ್ ಇಲ್ಲೇ ಇದಾರೆ. ಬನ್ನಿ ಬನ್ನಿ ಬನ್ನಿ. ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು. ನಾನೇ ಬರಬೇಕು ಅಂತ ಅನ್ಕೊಂಡೆ, ಅಷ್ಟರಲ್ಲಿ ನೀವೆಲ್ಲ ಬಂದ್ರಿ. ಅಂಕಲ್ ತಗೊಳ್ಳಿ ಈ ಸ್ವೀಟ್ ಅನ್ನ. ಕೊಬ್ಬರಿ ಮಿಠಾಯಿ. ಏನ್ ರುಚಿಯಾಗಿದೆ. ನಾನು ಎರಡು ತಗೋತೀನಪ್ಪ. ಆದ್ರೆ ಮಿಠಾಯಿ ಯಾಕೆ ಹಂಚ್ತಾ ಇದ್ದೀರಾ? ಏನ್ ವಿಷಯ ಅಂತ ನಂಗೂ ಸ್ವಲ್ಪ ಹೇಳಿ. ನಾನ್ ಹೇಳ್ತೀನಿ. ಈ ದಿವಸ ವೋಟರ್ಸ್ ಡೇ ಅಲ್ವಾ, ಮತ್ತೆ ಕರ್ತವ್ಯದ ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮ ಅಂಕಲ್ ಅವರ ಜನ್ಮದಿನ ಇವತ್ತು. ಅಂಕಲ್ ರವರ ಹುಟ್ಟಿದಬ್ಬ ಯಾವಾಗ ಅಂತ ನಮಗೆ ತಿಳಿದಿಲ್ವಲ್ಲ. ಅದಕ್ಕೆ ಅವರಿಗೆ ಇವತ್ತಿನ ದಿವಸ ಹೀಗೆ ವಿಶ್ ಮಾಡಿ ಸಿಹಿಯನ್ನು ಹಂಚೋಣ ಅಂತ ಅನ್ನಿಸ್ತು ನೋಡು. ಬಹಳ ಚೆನ್ನಾಗಿದೆ ಸ್ವೀಟ್. ಭಾರತ್, ಈ ದಿನ ಪ್ರತಿಯೊಬ್ಬ ಭಾರತೀಯನ ವೋಟರ್ಸ್ ದಿನ ಇದಾಗಿದೆ. ಅದಕ್ಕೆ ಎಲ್ರೂ ಮಿಠಾಯಿ ತಗೊಳ್ಳಿ, ತಿನ್ನಿ. ನನ್ಗೂ ಒಂದು ಮಿಠಾಯಿ ಕೊಡು ಭಾರತ್. ಅರೆ ಅಂಕಲ್, ಇವತ್ತು ನಿಮ್ಮ ಮದ್ವೆ ವಾರ್ಷಿಕೋತ್ಸವ ಅಲ್ವಾ? ನೀವು ಅದನ್ನೇ ಹೇಳ್ಬೇಕು ಅಂತ ಅನ್ಕೊಂಡಿದ್ರಿ ತಾನೇ? ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಆದ್ರೆ ನನ್ನ ಮದುವೆ ವಾರ್ಷಿಕೋತ್ಸವಕ್ಕಿಂತಲೂ ಬಹಳ ಇಂಪಾರ್ಟೆಂಟ್ ಆದ ವಿಷಯ ಒಂದಿದೆ. ಅದೇನಪ್ಪ ಅಂತಂದ್ರೆ, ಈ ದಿನ ಚುನಾವಣಾ ಆಯೋಗದ ಸ್ಥಾಪನಾ ದಿನ ಕೂಡ, ಜೊತೆಗೆ ರಾಷ್ಟ್ರೀಯ ಮತದಾರರ ದಿನಾನುವೆ. ಇದೇ ಖುಷಿಗೆ ಇನ್ನೊಂದು ಮಿಠಾಯಿ ತಿನ್ನೋಣವಾ? ನೀವ್ ಸರಿಯಾಗಿ ಹೇಳಿದ್ರಿ ಅಂಕಲ್. ನಾವು ಈ ಸಲ ಈ ಕಾರ್ಯಕ್ರಮವನ್ನ ಶುಕ್ರವಾರದ ಬದಲಿಗೆ ಇವತ್ತು ಪ್ರಸಾರ ಮಾಡ್ತಾ ಇದ್ದೇವೆ. ಅರೆ ಅಂಕಲ್, ಏನಿದೋ ಇನ್ನೊಂದು ಬರ್ಫಿ ತಗೋತಾ ಇದ್ದೀರಾ? ಆಂಟಿ ಗೊತ್ತಾದ್ರೆ. ಭಾರತಿ, ನಾನ್ ಎಷ್ಟು ಮಿಠಾಯಿ ತಿಂದೆ ಅಂತ ನೀನ್ ಯಾಕೆ ಲೆಕ್ಕ ಇಡ್ತಾ ಇದೀಯಾ ಅಂತ. ಅಂಕಲ್, ನಿಮಗೊಂದು ಕಂಡೀಷನ್, ಅದಕ್ಕೆ ಒಪ್ಪೋದಾದ್ರೆ ಮಾತ್ರ ಇನ್ನೊಂದು ಮಿಠಾಯಿ ತಿನ್ನೋ ಅವಕಾಶ ನಿಮಗೆ ಸಿಗುತ್ತೆ. ಓಹೋ, ಏನಪ್ಪ ಅದು ಕಂಡೀಷನ್? ನಮ್ಮೆಲ್ಲ ಭಾರತೀಯರಿಗೆ ತಿಳಿಸಿ, ಈ ವೋಟರ್ಸ್ ಪ್ಲಡ್ಜ್ ಅಂದ್ರೆ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಪ್ರತಿಜ್ಞೆ, ಮತದಾತ ಸಂಕಲ್ಪ, ಹಾಗಂದ್ರೇನು ಅಂತ ಹೇಳಿ. ಅರೆ ಭಾರತ್, ಎಷ್ಟು ಸುಲಭವಾದ ಪ್ರಶ್ನೆ ಕೇಳಿಬಿಟ್ಟೆ ನೀನು. ಅಂಕಲ್ಗೆ ಇದು ನೀರ್ ಕುಡ್ದಷ್ಟು ಸುಲಭ ಗೊತ್ತೇನೋ. ಮಿಠಾಯಿನಷ್ಟೇ ಸಿಹಿ ಇದು, ಖಂಡಿತವಾಗಿ ಹೇಳ್ತೀನಿ. ಈ ಪ್ರತಿಜ್ಞೆ ಬಗ್ಗೆ ಪ್ರತಿಯೊಬ್ಬ ಭಾರತೀಯ ವೋಟರು ಖಂಡಿತ ತಿಳ್ಕೊಳ್ಬೇಕು. ಆದ್ರೆ ಷರತ್ತೊಂದಿದೆ. ಏನದು? ಏನಂದ್ರೆ, ನೀವು ಮೂವರು ನನ್ನ ಜೊತೆನಲ್ಲಿ ಈ ಪ್ರತಿಜ್ಞೆಯನ್ನ ಮಾಡಬೇಕು. ಮತ್ತೆ ನಮ್ಮ ಕೇಳುಗರು ಸಹ ನಮ್ಮೊಂದಿಗೆ ಈ ಪ್ರತಿಜ್ಞೆಯನ್ನ ಮಾಡಬೇಕು ಅಂತ ನಾವು ಹೇಳೋಣ. ಹೌದು. ಪ್ರಾರಂಭ ಮಾಡೋಣ. ಎಲ್ಲ ತಯಾರಾಗಿದ್ದೀರಾ? ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಭರತ್, ಈಗ ನಾನು ಇನ್ನೊಂದು ಮಿಠಾಯಿ ತಿನ್ನಬಹುದು ತಾನೆ? ಅಂಕಲ್, ವೋಟರ್ಸ್ ಡೇ ಯಾಕೆ ಆಚರಿಸ್ತೀವಿ ನಾವು? ಯಾವ ದಿನ ವೋಟ್ ಹಾಕ್ಬೇಕು ಅಂತ ತಿಳ್ಕೊಳ್ಳೋ ಸಲುವಾಗಿನ? ನಿಮ್ಮೆಲ್ಲರಿಗೂ ನೆನಪಿದೆಯಾ, ಏನು ಮತದಾತ ಜಂಕ್ಷನ್ನ ನಮ್ಮ ಮೊದಲ ಎಪಿಸೋಡ್ ನಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದೆ. 1950ಕ್ಕೆ ತನ್ನದೇ ಆದ ಒಂದು ವಿಶೇಷತೆ ಇದೆ ಅಂತ. ಅಂಕಲ್, ಮತ್ತೊಮ್ಮೆ ನೀವು 1950ರ ವಿಶೇಷತೆಯನ್ನ ಕುರಿತು ಒಂದ್ ಸ್ವಲ್ಪ ಹೇಳಿ. ಅದೇನಪ್ಪ ಅಂದ್ರೆ, 1950ರಲ್ಲಿ ಭಾರತೀಯ ಚುನಾವಣಾ ಆಯೋಗದ ಸ್ಥಾಪನೆ ಆಯಿತು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತೀವಲ್ಲ, ಅದು. ಈ ದಿನ ಭಾರತೀಯ ಚುನಾವಣಾ ಆಯೋಗದ ದಿನಾನೂ ಆಗಿದೆ. ಈ ಆಯೋಗ ನಮ್ಮ ದೇಶದಾದ್ಯಂತ ಚುನಾವಣಾ ಪ್ರಕ್ರಿಯೆಯನ್ನ ಸಂಚಾಲಿತಗೊಳಿಸುತ್ತೆ. ಜನವರಿ 25, 1950ರಲ್ಲಿ ಒಂದು ಕೇಂದ್ರೀಯ, ಸ್ಥಾಯಿ ಮತ್ತು ಸ್ವತಂತ್ರ ಭಾರತೀಯ ಚುನಾವಣಾ ಆಯೋಗದ ಸ್ಥಾಪನೆ ಆಯಿತು. ಇಲ್ಲಿಂದಾನೆ ದೇಶದಲ್ಲಿ ನಿಷ್ಪಕ್ಷ ಮತ್ತೆ ಪಾರದರ್ಶಕ ಚುನಾವಣೆಗೆ ಅಡಿಪಾಯ ಹಾಕಲಾಯಿತು. ಹಾಗೇನೆ ಸ್ವತಂತ್ರ ಭಾರತದ ಚುನಾವಣಾ ಯಾತ್ರೆನೂ ಪ್ರಾರಂಭ ಆಯಿತು. ಅದಕ್ಕಾಗಿನೆ ನಾವು ಈ ವೋಟರ್ಸ್ ಡೇ ಅನ್ನ ಆಚರಿಸೋದಕ್ಕೆ ಇವತ್ತನ್ನೇ ಆಯ್ಕೆ ಮಾಡಿಕೊಂಡಿರೋದಲ್ವಾ? ಹೌದು, ಭಾರತದ ಚುನಾವಣಾ ಆಯೋಗವನ್ನ ಜನವರಿ 25, 1950ರಂದು ಸಾಂವಿಧಾನಿಕ ನಿಬಂಧನೆಗಳಿಗೆ ಅಂದ್ರೆ ಆರ್ಟಿಕಲ್ 324 ಅನುಸಾರವಾಗಿ ಸ್ಥಾಪಿಸಲಾಯಿತು. 2011ರಿಂದ ಈ ದಿನಾನ ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಿಸಲಾಗುತ್ತೆ. ಇದು ಭಾರತೀಯ ಮತದಾರರಿಗೆ ಸಮರ್ಪಿತವಾಗಿದೆ. ಜೊತೆಗೆ ಈ ದಿನಾನ ಆಚರಿಸೋದ್ರ ಉದ್ದೇಶ ದೇಶದಲ್ಲಿ ಪ್ರಜಾಪ್ರಭುತ್ವದ ಆಚರಣೆಯ ಸಲುವಾಗಿನೇ. ಅಂಕಲ್, ಈ ಚುನಾವಣೆಯಲ್ಲಿ ಮತದಾರರ ಪಾಲ್ಗೊಳ್ಳುವಿಕೆ ಹೆಚ್ಚು ಮಾಡೋ ಸಲುವಾಗಿ ಕೂಡ ಅಲ್ವಾ? ಅದಕ್ಕಾಗೇನೆ ಈ ದಿನಾನ ನಾವು ಒಂದು ಉತ್ಸವದ ರೀತಿಯಲ್ಲಿ ಆಚರಿಸ್ತೀವಿ. ಇದರಿಂದ ನಮ್ಮ ವೋಟರ್ಸ್ ಗಳು, ಅದರಲ್ಲೂ ಮುಖ್ಯವಾಗಿ ಈ 18 ವರ್ಷ ತುಂಬಿದ ಹೊಸ ವೋಟರ್ ಗಳಿರ್ತಾರಲ್ಲ, ಅವರು ಮುಂಬರುವ ಚುನಾವಣೆಯಲ್ಲಿ ಮೊದಲ ಬಾರಿಗೆ ವೋಟ್ ಹಾಕ್ತಾರೆ. ಹೌದು ಭಾರತಿ, ಲೋಕತಂತ್ರವನ್ನ ಸಶಕ್ತಗೊಳಿಸೋ ಸಲುವಾಗಿ ನಾವೆಲ್ಲರೂ ಜಾಗೃತ ಮತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕಮ್ಮ. ಈ ದಿನ ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ನಮ್ಮ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್ ಅವರು ನಮ್ಮೆಲ್ಲ ಭಾರತೀಯ ಮತದಾರರಿಗೆ ಏನ್ ಸಂದೇಶವನ್ನ ಹೇಳ್ತಾ ಇದ್ದಾರೆ ಅಂತ ಕೇಳೋಣವಾ? 25 ಜನವರಿ 2023 ಕೋ ತೇರ್ಮಾ ರಾಷ್ಟ್ರೀಯ ಮತದಾತಾ ದಿವಸ್ ಹೈ. ಇಸ್ ಅವಸರ್ ಪರ್ ಭಾರತ್ ಕೆ ಪ್ರತ್ಯೇಕ ನಾಗರಿಕ್ ಕೋ ಬಧಾಯಿ ದೇತೆ ಹುವೆ ಮುಝೆ ಅತ್ಯಧಿಕ ಖುಷಿ ಹೋ ರಹಿ ಹೈ. ಭಾರತ ನಿರ್ವಾಚನ ಆಯೋಗ ಕಿ ಸ್ಥಾಪನಾ 25 ಜನವರಿ 1950 ಕೋ ಹುಯಿ ಥಿ. ಮತದಾತಾ ಲೋಕತಂತ್ರ ಕಿ ರೀಡ್ ಹೋತೆ ಹೈ ಔರ್ ಯಹಿ ಕಾರಣ ಹೈ ಕಿ ಆಯೋಗ ನೆ ಅಪ್ನಾ ಸ್ಥಾಪನಾ ದಿವಸ್ ಮತದಾತಾಓ ಕೋ ಸಮರ್ಪಿತ ಕಿಯಾ ಹೈ. ಮೈ ಭಾರತ ಕೆ ಮತದಾತಾಓ ಕೋ ನಿರ್ವಾಚನ ಮೆ ಪೂರೆ ಜೋಶ್ ಎವಂ ಉತ್ಸಾಹ ಕೆ ಸಾಥ್ ಭಾಗೀದಾರಿ ಕರ್ನೆ ಔರ್ ದೇಶ್ ಮೆ ಸ್ವತಂತ್ರ ನಿಷ್ಪಕ್ಷ ಔರ್ ಎಥಿಕಲ್ ನಿರ್ವಾಚನ ಸುನಿಶ್ಚಿತ ಕರ್ನೆ ಮೆ ಯಥಾಸಂಭವ ಯೋಗದಾನ ದೇತೆ ರಹನೆ ಕೆ ಲಿಯೆ ಧನ್ಯವಾದ ದೇತಾ ಹೂಂ. 13वां राष्ट्रीय मतदाता दिवस में हम युवा और भावी मतदाताओं पर विशेष ध्यान दे रहे हैं. युवा लोगों के पास एनर्जी, इनोवेशन, क्रिएटिविटी और एक नया दृष्टिकोण के रूप में समाज को देने के लिए बहुत कुछ है. मेरे युवा साथियों, मतदान एक अनूठा अनुभव होता है, इसलिए इस वर्ष के राष्ट्रीय मतदाता दिवस की थीम है वोट जैसा कुछ नहीं, वोट जरूर डालेंगे हम. आइए हम अपने देश की स्वतंत्र, निष्पक्ष और शांतिपूर्ण चुनावों की समृद्ध लोकतांत्रिक परंपरा की रक्षा करने के अपने संकल्प को दोहराएं और लोकतांत्रिक प्रक्रिया में अपनी गहरी आस्था की पुष्टि करें. ರಾಷ್ಟ್ರೀಯ ಮತದಾರರ ದಿನದ ಸಂದರ್ಭದಲ್ಲಿ ಇಂತಹ ಉತ್ತಮವಾದ ಸಂದೇಶವನ್ನ ನೀಡಿದ್ರಲ್ಲ ನಮ್ಮ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರು. ಹೌದು, ನಿಮ್ಗೆ ಇನ್ನೊಂದು ತಿಳಿದಿದೆಯಾ ಭಾರತೀಯ ಭಾರತ್, ಈ ಬಾರಿ 10,00,000 ಹೊಸ ಲೊಕೇಶನ್ ನಲ್ಲಿ ಪೋಲಿಂಗ್ ಸ್ಟೇಷನ್ ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದಷ್ಟೇ ಅಲ್ಲದೀರಾ, ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ನಲ್ಲಿ ಫಸ್ಟ್ ಟೈಮ್ ವೋಟರ್ಸ್ ಗೆ ಎಪಿಕ್ ಕಾರ್ಡ್ ಅಂದ್ರೆ ಮತದಾತ ಗುರುತಿನ ಚೀಟಿಯನ್ನ ನೀಡಲಾಗ್ತಾ ಇದೆ. ಅಂಕಲ್, ನನ್ನ ಫ್ರೆಂಡ್ ನಂದಿನಿ ಶುಕ್ಲಾ ಅಂತ ಒಬ್ಳಿದಾಳೆ, ಅವಳಿಗೆ ಇದೇ ಡಿಸೆಂಬರ್ಗೆ 18 ತುಂಬಿತು. ಅವಳು ತುಂಬಾ ಎಕ್ಸೈಟ್ ಆಗಿದ್ದಾಳೆ ಅಂಕಲ್. ಅವಳು ಜಗತ್ತಿನ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮತದಾರಳಾಗಿ ಭಾಗವಹಿಸ್ತಾ ಇದ್ದಾಳೆ. ಹಾಗೇನೆ ಅವಳು ತನ್ನ ದೇಶದ, ತನ್ನ ರಾಜ್ಯದ, ತನಗೆ ಇಷ್ಟವಾದ ಸರ್ಕಾರವನ್ನ ಆಯ್ಕೆ ಮಾಡಬಹುದಾಗಿದೆ. ಅಂಕಲ್, ಈ ದಿನ ವೋಟರ್ಸ್ ಡೇ ಆಗಿರೋದ್ರಿಂದ ನಂದಿನಿ ಶುಕ್ಲಾ ಅವರಂತಹ ಇನ್ನೂ ಅನೇಕ ಹೊಸ ಹೊಸ ವೋಟರ್ಸ್ ಗಳೊಂದಿಗೆ ಈಗ ಮಾತಾಡೋಣವಾ? ಖಂಡಿತ. ಹಲೋ ಎವ್ರಿವನ್, ಮೈ ನಂದಿನಿ ಶುಕ್ಲಾ. ಮೈ ಬಹುತ್ ಜ್ಯಾದಾ ಎಕ್ಸೈಟೆಡ್ ಹೂ, ಮೈ ಔರ್ ಮೇರೆ ದೋಸ್ತ್, ಹಮ್ ಸಾರೇ ಬಹುತ್ ಎಕ್ಸೈಟೆಡ್ ಹೈ, ಕ್ಯೂಂಕಿ ಹಮ್ ವೋಟರ್ಸ್ ಬನ್ ಗಯೆ ಹೈ ಔರ್ ಹಮ್ ಅಬ್ ದುನಿಯಾ ಕಿ ಸಬ್ಸೇ ಬಡಿ ಡೆಮೋಕ್ರೇಸಿ ಮೇ ರೋಲ್ ಪ್ಲೇ ಕರ್ ಸಕ್ತೆ ಹೈ ಆಸ್ ಅ ವೋಟರ್. ಸಿನ್ಸ್ ಹಮ್ ಏಕ್ ಡೆಮೋಕ್ರೆಟಿಕ್ ಕಂಟ್ರಿ ಮೇ ರಹತೆ ಹೈ ಔರ್ ವೋ ಹಮೇ ಪಾವರ್ ಪ್ರೊವೈಡ್ ಕರ್ತಿ ಹೈ ವೋಟ್ ಡಾಲ್ನೆ ಕಾ, ತೋ ಕ್ಯೂ ನಾ ಉಸ್ ಪಾವರ್ ಕಾ ಸಹಿ ಇಸ್ತೇಮಾಲ್ ಕರ್ಕೆ ದೇಶ್ ಕೋ ಆಗೆ ಬಢಾಯಾ ಜಾಯೆ. ಥ್ಯಾಂಕ್ ಯು, ಜೈ ಹಿಂದ್. ಶಭಾಷ್, ನಮ್ಮ ಮತದಾರರು ಎಷ್ಟೊಂದು ಜಾಗೃತರಾಗಿದ್ದಾರೆ. ಇದೇ ರೀತಿ ಎಲ್ಲಾ ಮತದಾರರು ತಮ್ಮ ಅಧಿಕಾರ ಮತ್ತೆ ಕರ್ತವ್ಯದ ಬಗ್ಗೆ ಜಾಗೃತರಾಗಿರೋದ್ರಿಂದಾನೇ ನಮ್ಮ ದೇಶ ಒಂದು ಸ್ವತಂತ್ರ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ತಾ ಇದೆ. ಜೊತೆಗೆ ತನ್ನದೇ ಆದ ಒಂದು ಹೊಸ ಛಾಪನ ಸಹ ಮೂಡಿಸ್ತಾ ಇದೆ. ವಿವಿಧತೆಯಲ್ಲಿ ಏಕತೆಯ ಭಾವನೆಯನ್ನು ಹೊಂದಿದ ದೇಶವಾಗಿ ಹೊರಹೊಮ್ಮತಾ ಇದೆ ಅಲ್ವಾ? ಅಂಕಲ್, ವಿವಿಧತೆಯಲ್ಲಿ ಏಕತೆ ಅಂದ ತಕ್ಷಣ ನಂಗೆ ನೆನಪಾಯ್ತು ನೋಡಿ, ದೇಶದ ನಾನಾ ಕಡೆಗಳಿಂದ ಕೇಳುಗರು ನಮ್ಗೆ ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ಶುಭಾಶಯಗಳನ್ನ ತಿಳಿಸಿದ್ದಾರೆ. ನಾನು ಮಾತಿನ ಭರದಲ್ಲಿ ಅದನ್ನ ಮರ್ತೆ ಹೋಗಿದ್ದೆ ನೋಡಿ, ಈಗ ಅದನ್ನ ಕೇಳೋಣ ಅಂಕಲ್. ಕೇಳ್ಸು ಕಲ್ಪನಾ. ಆದಾಬ್, ಮೇರಾ ನಾಮ ಹೈ ತರನ್ನುಮ್, ಮೈ 21 ಸಾಲ್ ಕಿ ಹೂ ಔರ್ ಲಖನೌ ಶಹರ್ ಸೇ ಹೂ. ಮುಜೆ ಫಕ್ರ್ ಹೈ ಅಪ್ನೆ ವೋಟರ್ ಹೋನೆ ಪರ್, ಜೋ ಕಿ ಹಿಂದೂಸ್ತಾನ್ ಕಿ ಜಮೂರಿಯತ್ ಕಾ ಸುತೂನ್ ಹೈ. ಮಜೆ ನಾವ್ ಶಮರಾವ್ ಗಾವ್ಕರ್, ಹಾವ್ ಜಾನ್ ಅಸಾ ಅಭಿಮಾನಿ ಮತದಾರ. ಆಮಿ ಸಮ್ಮಾನ್ ದಾಸ್, ಆಮಿ ಕೋಲ್ಕತ್ತಾರ್ ಶ್ಯಾಮ್ಬಜಾರೆ ಥಾಕಿ, ಆಮಿ ಎಕ್ಜನ್ ಗೌರ್ವಿತ ಭೋಟರ್. ਮੇਰਾ ਨਾਮ ਵਨੀਤਿੰਦਰ ਕੌਰ ਹੈ, ਲੁਧਿਆਣਾ ਪੰਜਾਬ ਦੀ ਵਸਨੀਕ, ਮੈਨੂੰ ਭਾਰਤੀ ਗਣਤੰਤਰ ਦਾ ਪਿਲਰ ਹੋਣ ਤੇ ਮਾਣ ਹੈ. നമസ്കാരം, ഞാനൊരു വീട്ടമ്മയാണ്. എന്റെ പേര് സുഷമ. എല്ലാ തെരഞ്ഞെടുപ്പിലും ഞാൻ വോട്ട് ചെയ്യാൻ പോകാറുണ്ട്. ನನ್ನ ಹೆಸರು ಚೈತ್ರ ಎನ್ ಎಸ್. ನಾನು ಹಾಸನದ ನಿವಾಸಿ. ನಾನು ಪ್ರತಿ ಚುನಾವಣೆಯಲ್ಲೂ ತಪ್ಪದೆ ಮತದಾನ ಮಾಡ್ತೇನೆ. ಮೇರಾ ನಾಮ ಭಾನ್ವಿ ಶರ್ಮಾ ಹೈ, ಮೈ 27 ಬರೇಂದಿಯಾ ತೇ ಜಮ್ಮೂ ದೇ ರಾಜಪುರಾ ಮੰಗੋತ್ರಿಯಾ ಇಲಾಕೆ ದಿ ರೋನೆ ಆਲੀਆ. ਇੱਕ ਮਤਦਾਤਾ ਦੇ ਤੌਰ ਪਰ ਭਾਰਤੀ ਲੋਕਤੰਤਰ ਦਾ ਥੰਮ ਹੋਣੇ ਪਰ ਮਿਗੀ ਮਤਾ ਮਾਨ ਹੈ. ਅਸਲਾਮ ਅਲੈਕੁਮ, ਬੁਛਸ ਰਜ਼ੀਆ ਮਟਨ ਅਨੰਤਨਾਗ ਵਿਚ ਰੋਜ਼ਨ ਵਾਜੀ, ਬੁਛਸ 33 ਵਰਿਸ਼, ਵੋਟਰ ਆਸਨਸ ਪੈਟ ਚੁ ਨਾਜ਼ ਮੈਂ, ਤਿਕਾਜ਼ ਬੁਛਸ ਹਿੰਦੁਸਤਾਨੀ ਜਮਹੂਰੀਅਤ ਛਿਸਦਾਰ. ಆ ಕಲ್ಪನಾ, ವಿವಿಧ ಕಡೆಗಳಿಂದ ಕೇಳುಗರು ಕಳಿಸಿರೋ ಈ ಧ್ವನಿಯನ್ನ ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ವಿಭಿನ್ನ ಭಾಷೆಗಳಿಂದ ಕೂಡಿದ ಈ ಧ್ವನಿನೂ ನಮ್ಮ ಮನಸ್ಸಿಗೆ ಬಹಳ ಖುಷಿ ಕೊಡ್ತಾ ಇದೆ. ಖಂಡಿತ ಅಂಕಲ್, ಇದು ನಮ್ಮ ಪ್ರಜಾಪ್ರಭುತ್ವದ ಶಕ್ತಿಯ ಸಂಕೇತ ಅಲ್ವಾ? ಕಲ್ಪನಾ, ಈಗ ನಮ್ಮೆಲ್ಲರ ನೆಚ್ಚಿನ ನಟ ಶ್ರೀ ಪಂಕಜ್ ತ್ರಿಪಾಠಿ ಅವರು ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ಎಲ್ಲರಿಗೂ ಶುಭ ಕೋರಿದ್ದಾರೆ. ಬನ್ನಿ ಅದನ್ನ ಕೇಳೋಣ. ನಮಸ್ಕಾರ ದೋಸ್ತು, ಆಪ್ ಸಬ್ಕೋ ಮೇರಾ ಯಾನಿ ಪಂಕಜ್ ತ್ರಿಪಾಠಿ ಕಾ ಪ್ಯಾರ ಭರಾ ನಮಸ್ಕಾರ. ಲೀಜಿಯೇ ಫಿರ್ ಸೇ ಆ ಗಯಾ ಆಪ್ ಸಬ್ಕೆ ಬೀಚ್ ಮತದಾತಾ ಜಂಕ್ಷನ್ ಪರ್ ರಾಷ್ಟ್ರೀಯ ಮತದಾತಾ ದಿವಸ್ ಔರ್ ಸಾಥ್ ಮೇ ಗಣತಂತ್ರ ದಿವಸ್ ಕಾ ಮಹತ್ವಪೂರ್ಣ ಅವಸರ ಸಂಕಲ್ಪ ಔರ್ ಉಸ್ ಪರ್ ಅಮಲ್ ಕಾ ಅವಸರ ಮತದಾತಾ ಕೆ ಮಹತ್ವ ಔರ್ ಗಣತಂತ್ರ ಕೆ ಗೌರವ ಕೋ ಸಮಜ್ನೆ ಕಾ ಅವಸರ ರಾಷ್ಟ್ರ ಕಿ ಪ್ರಗತಿ ಮೇ ಅಪ್ನಿ ಭೂಮಿಕಾ ಕೆ ಮೂಲ್ಯಾಂಕನ್ ಕಾ ಅವಸರ ಆಯೇ ಮಿಲ್ಕರ್ ಸಂಕಲ್ಪ ಲೇ ಕಿ ಮತದಾನ ಕೆ ಮಾಧ್ಯಮ ಸೇ ಅಪ್ನಿ ಭೂಮಿಕಾ ಕಾ ನಿರ್ವಹನ್ ಕರ್ನೆ ಮೇ ಹಮ್ ಕಭಿ ಪೀಚೆ ನಹಿ ಹಟೆಂಗೆ ನಾ ಸಿರ್ಫ ಸ್ವಯಂ ಮತದಾತಾ ಕೆ ರೂಪ ಮೇ ಅಪ್ನಿ ಜಿಮ್ಮೇದಾರಿ ಕೋ ನಿಭಾಯೆಂಗೆ ಬಲ್ಕಿ ಇಸ್ ಅಲಖ ಕೋ ಯಥಾ ಸಂಭವ ಜಲಾಯೇ ರಖನೆ ಕಾ ಪ್ರಯತ್ನ ಭೀ ಕರೆಂಗೆ ಲೋಕತಂತ್ರ ಮೇ ಭಾಗೀದಾರಿ ವೋಟ್ ಹಮಾರಿ ಜಿಮ್ಮೇದಾರಿ ಚಲ್ತಾ ಹೂ ಔರ್ ಜಲ್ದ ಹೀ ಫಿರ್ ಮಿಲ್ತಾ ಹೂ ನಮಸ್ಕಾರ. ಕೇಳಿದ್ಯಾ ಭಾರತಿ, ನಮ್ಮ ಪಂಕಜ್ ತ್ರಿಪಾಠಿ ಮತ್ತು ನಮ್ಮೆಲ್ಲ ಕೇಳುಗರು ಕಳಿಸಿರುವಂತ ಶುಭಾಶಯಗಳನ್ನ ಎಷ್ಟೊಂದು ಎಕ್ಸೈಟ್ಮೆಂಟ್ ನೊಂದಿಗೆ ಅನೇಕ ಭಾಗಗಳಲ್ಲಿ ಈ ನ್ಯಾಷನಲ್ ವೋಟರ್ಸ್ ಡೇ ಅನ್ನ ಆಚರಿಸುತ್ತಿದ್ದಾರೆ ಅಲ್ವಾ? ಹೌದು ಭಾರತ್. ಹೌದು ಹೌದು, ರಾಷ್ಟ್ರೀಯ ಮತದಾರರ ದಿನದ ಮಹತ್ವನ ತಿಳಿಸೋದು, ಮತದಾರರಿಗೆ ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಪರಿಚಯ ಮಾಡಿಸೋದು, ಮತದಾರರನ್ನ ಒಗ್ಗೂಡಿಸುವ ಸಲುವಾಗಿ ದೇಶದಾದ್ಯಂತ ಈ ದಿನನ ಆಚರಿಸಲಾಗ್ತಾ ಇದೆ. ಈ ವರ್ಷ 2023 ರಾಷ್ಟ್ರೀಯ ಮತದಾರ ದಿನದ ಥೀಮ್ ಏನಂದ್ರೆ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್ ಅಂತ ಹೇಳಿ. ಭಾರತ್, ಈಗ ನಮ್ಮ ಕೇಳುಗರಿಗೆ ಪ್ರಶಸ್ತಿ ನೀಡುವಂತಹ ಸಮಯ ಬಂದಾಯಿತು. ಕಳೆದ ಎಪಿಸೋಡ್ನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡಿದ ಕೇಳುಗರಲ್ಲಿ ಇಂದಿನ ವಿಜೇತರ ಯಾರು, ಅವರ ಹೆಸರೇನು ಅಂತ ಹೇಳ್ಬೇಕಲ್ವಾ? ಮೊದ್ಲು ಕಳೆದ ಬಾರಿ ಪ್ರಶ್ನೆಯನ್ನ ಇನ್ನೊಂದು ಬಾರಿ ಹೇಳ್ಬಿಡ್ಬೇಕು. ಹಾ, ಕಳೆದ ವಾರದ ಪ್ರಶ್ನೆ ಇದಾಗಿತ್ತು. ಸಿ ವಿಜಿಲ್ ಆಪ್ ನಲ್ಲಿ ದೂರು ನೀಡಿದ ಎಷ್ಟು ನಿಮಿಷದ ಒಳಗೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ. ಇದಕ್ಕೆ ಸರಿಯಾದ ಉತ್ತರ 100 ನಿಮಿಷದ ಒಳಗೆ. ಮತ್ತೆ ಈ ಬಾರಿಯ ವಿಜೇತರಾಗಿದ್ದಾರೆ ಪ್ರದೀಪ್ ಗೌತಮ್ ಸುಮನ್, ಉಪವನ್ ನಗರ್, ರೇವಾ, ಮಧ್ಯಪ್ರದೇಶ. ಬಹುಮಾನ ವಿಜೇತರಿಗೆ ಹಾರ್ದಿಕ ಅಭಿನಂದನೆಗಳು. ಇನ್ನು ಈ ಎಪಿಸೋಡ್ ನ ಪ್ರಶ್ನೆಯನ್ನ ಕೇಳಬೇಕಲ್ಲ ಭಾರತ್. ನ್ಯಾಷನಲ್ ವೋಟರ್ಸ್ ಡೇ ಅಂದ್ರೆ ರಾಷ್ಟ್ರೀಯ ಮತದಾರ ದಿನವನ್ನ ಯಾವ ವರ್ಷದಿಂದ ಪ್ರಾರಂಭಿಸಲಾಯಿತು? ಇನ್ನೊಂದ್ಸಲ ಪ್ರಶ್ನೆ ಕೇಳು. ನ್ಯಾಷನಲ್ ವೋಟರ್ಸ್ ಡೇ ಅಂದ್ರೆ ರಾಷ್ಟ್ರೀಯ ಮತದಾರ ದಿನವನ್ನ ಯಾವ ವರ್ಷದಿಂದ ಆರಂಭಿಸಲಾಯಿತು? ಕೇಳುಗರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಆದಷ್ಟು ಬೇಗ ನಮ್ಮ ವಾಟ್ಸ್ಆಪ್ ನಂಬರ್ 9990319950ಗೆ ಕಳಿಸ್ಕೊಡಿ. ಕೇಳುಗರೆ, ಇಲ್ಲಿಗೆ ಇವತ್ತಿನ ಮತದಾತ ಜಂಕ್ಷನ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಮತ್ತೆ ಫೆಬ್ರವರಿ 3 ಶುಕ್ರವಾರ ಇದೇ ಮತದಾತ ಜಂಕ್ಷನ್ ನಲ್ಲಿ ನಮ್ಮ ನಿಮ್ಮ ಭೇಟಿ. ನಮ್ಮೆಲ್ಲ ಕೇಳುಗರಿಗೂ ಹ್ಯಾಪಿ ವೋಟರ್ಸ್ ಡೇ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ ಪುಟ್ಟಲಕ್ಷ್ಮಮ್ಮ ಕೆ, ನಿರ್ಮಾಣ PM ಜಗದೀಶ್ ಹಾಗೂ MS ಅನುಪಮಾ, ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು. ಆಕಾಶವಾಣಿ ಭದ್ರಾವತಿ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಆನಂದ ಕಂದ ಅವರ ರಚನೆ ಭಾರತೀಯರು ನಾವು, ವೃಂದಗಾನದಲ್ಲಿ ಕೇಳಿ. ನವಭಾರತ, ಇದು ಪುತಿ ನರಸಿಂಹಾಚಾರ್ ಅವರ ರಚನೆ, ವೃಂದಗಾನದಲ್ಲಿ ಕೇಳಿ. ಭಾರತ ತರುಣರು, ನಮ್ಮ ಭಾರತ ತರುಣರಾಗು, ನಮ್ಮ ಭಾರತ ತರುಣರು, ನಮ್ಮ ಭಾರತ ತರುಣರೆಂಬ ಎಂದಾರಿಗೂ ಎಂತರು, ನವ ಭಾರತ ತರುಣರಾಗು, ನವ ಭಾರತ ತರುಣರು, ನಮ್ಮ ಭಾರತ ತರುಣರಾಗು, ನವ ಭಾರತ ತರುಣರು. ಮುನಿಗಳಿಗೆ ಹಿರಿಯರಿಗೆ, ಮುನಿಗಳಿಗೆ ಹಿರಿಯರಿಗೆ, ಅವಧಿಯಿಂದ ಎದೆಹಾಲು ಎರೆಯುತ್ತ ಪೊರೆಗಳು ಬಾಳ, ಇನ್ನಾಯ್ದ ಮುನಿ ಸನ್ಯಸಿದ ಕಾಪಿದ ಯಾರನನ್ಯ, ನಮ್ಮ ಭಾರತ ದಂಡರಾವು, ನವ ಭಾರತ ದಂಡರು. ಮಳೆಯಡಿಗೆ ಎರೆದ ಶುಭದ ಹರಕೆಯಲ್ಲೇ ಬರೆದವು, ಸೆರೆಯಲ್ಲಿಗೆ ಧರಿಸಿಕೊಟ್ಟ ಬಳಕೆಯಲ್ಲೇ ಬಲಿದವು, ನೀರನೆಗೆ ಮಾಡಿದವು, ಹಯದ ಮುನಿಯಲ್ಲಿದೆವು, ಜಯ ಭಾರತ ಮಾತೆಗೆಂದು ಘೋಷಿಸಿ ಕೊಲಬಾಲಿದೆವು, ನಮ್ಮ ಭಾರತ ದಂಡರಾವು, ನಮ್ಮ ಭಾರತ ದಂಡರು. ಹಂಗಿಲ್ಲದ ಕಲೆಯ ನೆತ್ತಿ ಸಿಂಹದಂತೆ ನಡೆದವು, ಇದುರುಳೆಗಳ ಮಳೆಯ ಹಕ್ಕಿ ಮುದಗೊಂಡೆ ನಿಲುವೆವು, ಹಿಂದ ನೋಡಿ ಬಗೆಗೆಡವು, ಮುಂದ ನೋಡಿ ಎಡೆಗೆಡವು, ಹಿಂದೆ ಆನಂದವೊಂದಿಗೆಡವು, ಭಾರತ ನಂಬರಾವು, ನಮ್ಮ ಭಾರತ ಬಂದರು. ಕೋಟಿ ದೇವರಂತೆ ನಮಗೆ ತಗೊಂಡಿ ಬರತಿ, ನಮ್ಮ ದೋರ ಬರಬಡವರ ನಳಗುಡಗೆಯ ನಮ್ಮ ಬವರು, ಅವರಾಯು ನಮಗಲಿ ಗುಂಪು ಕಳೆದೆ ಹತ್ತು ಗಜಗಳು, ಶರಣು ಶರಣು ನಂತರೆ, ಶರಣು ಶರಣು ನಂತರೆ, ನಮ್ಮ ಗಿರಿ ನಮ್ಮಯ್ಯ, ಬಯಲು ನೋಡಿ ನಮ್ಮಯ್ಯ, ನಿಮ್ಮ ಗಮ್ಮು ನಿಮಗಿರಲಿ, ನಮ್ಮ ಗಮ್ಮು ನಮಗಿರಲಿ, ಇವಗೆ ನಿಮ್ಮ ಹೋಲಿಕೆ, ಇದೇ ನಮ್ಮ ಕೋರಿಕೆ, ನವ ಭಾರತ ದಂಡರಾವು, ನವ ಭಾರತ ದಂಡರಾವು, ನವ ಭಾರತ ದಂಡರು, ನವ ಭಾರತ ದಂಡರಾವು, ನವ ಭಾರತ ದಂಡರು. ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ ಡಿಎಸ್ಪಿ ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800-2020. ಅವ ಬಾಟ್ಲಲ್ಲಿ ಹಾಲ್ ಹಾಕೊಡು. ನೋಡ ಶಕ ಮಗು ಹೆಂಗ ಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲ್ ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲ್ ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ ಡಿಎಸ್ಪಿ ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800-2020. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸ್ದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು. ಹೌದಲ್ಲವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳಿದರೆ ಗಮನಿಸಿ, ನಿಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ನನ್ನ ಹಾಡು ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ಪ್ರಸಾರ ಆಗ್ತಾ ಇದೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪತ್ರ ಬರೆಯುವುದರ ಮೂಲಕ, ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವುದರ ಮೂಲಕ ಪಾಲ್ಗೊಂಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಬಹುದು. ಪತ್ರದ ಮೂಲಕ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕಳಿಸಬೇಕಾದ ವಿಳಾಸ: ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ವಾಟ್ಸ್ಆಪ್ ಮೂಲಕ ಮೆಸೇಜ್ ಕಳಿಸೋದಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600. ನನ್ನ ಹಾಡು ನನ್ನ ಆಯ್ಕೆ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00. ಆತ್ಮೀಯ ಕೇಳಿದರೆ, ಈ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ ಆನಂದಿಸಿ. ಆಕಾಶವಾಣಿ ಭದ್ರಾವತಿ. ಇದೊಂದು ಪ್ರಕಟಣೆ. ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ದಿನಾಂಕ 11/2/2023 ಆಯೋಜಿಸಿರುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳಾದ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಅಥವಾ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳಾದ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಕುಟುಂಬ ನ್ಯಾಯಾಲಯ ಹಾಗೂ ಇತರ ಸಿವಿಲ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಮುಂಚಿತವಾಗಿಯೇ ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇವರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬಹುದು. ನೆನಪಿಡಿ, ಭದ್ರಾವತಿಯಲ್ಲಿ ಲೋಕ್ ಅದಾಲತ್ ನಡೆಯುವ ದಿನಾಂಕ 11/2/2023. ಪ್ರಕಟಣೆ ಕೇಳಿದಿರಿ. ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದು ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ. ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಸೇವಾ ಮಾಹಿತಿ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಇಲ್ಲಿ ಸಿಸಿಟಿವಿಗಳ ಸ್ಥಾಪನೆ ಮತ್ತು ಸೇವೆ, ಈ ಬಗ್ಗೆ ಉಚಿತ ಸ್ವಉದ್ಯೋಗ ತರಬೇತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-45 ವರ್ಷ ವಯೋಮಿತಿಯೊಳಗಿನವರಾಗಿರಬೇಕು. 8ನೇ ತರಗತಿ ಉತ್ತೀರ್ಣರಾಗಿರಬೇಕು. ಗ್ರಾಮೀಣ ಭಾಗದ ಬಿಪಿಎಲ್ ಪಡಿತರ ಚೀಟಿ ಹೊಂದಿರಬೇಕು ಮತ್ತು ಸ್ವಉದ್ಯೋಗ ಪ್ರಾರಂಭಿಸಲು ಆಸಕ್ತಿ ಹೊಂದಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ, ವಸತಿ ಮತ್ತು ವ್ಯವಸ್ಥೆ ಇರುತ್ತದೆ. ತರಬೇತಿಯು ಈ ತಿಂಗಳ 30ರಿಂದ ಆರಂಭವಾಗಲಿದ್ದು, ಆಸಕ್ತರು ತಮ್ಮ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊನ್ನಾಳಿ ರಸ್ತೆ ಹೊಳಲೂರು ಇಲ್ಲಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8660062683 ಈ ಸಂಖ್ಯೆಗೆ ಸಂಪರ್ಕಿಸಬಹುದು. ಭದ್ರಾವತಿಯ ಹಳೇನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ